ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ಸುಧಾರಾಣಿ ಮತ್ತು ರಾಜಲಕ್ಷ್ಮಿ ಜಿ. ಆಕಾಶವಾಣಿ ವಿಜಯಪುರ. ಕಿಸಾನವಾಣಿ ಕರಿಯತ್ತ ಕಾಳಿಂಗ ರೈತ ಬಾಂಧವರ ಕಾರ್ಯಕ್ರಮ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಒಂದು ಜನಪದ ಗೀತೆಯನ್ನು. ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ. ಊರಿನ ಮಹಿಮಾ ಕೇಳಿದ್ರ ಮೈ ಜುಮ್ಮವಂತೈತಿ, ಊರಿನ ಮಹಿಮಾ ಕೇಳಿದ್ರ ಮೈ ಜುಮ್ಮವಂತೈತಿ. ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ. ಹಿರಿಯರಿಗೆಲ್ಲ ಯಾರಪ್ಪನ ಭೀತಿ, ಊರಾಗಿರುವ ಹಿರಿಯರಿಗೆಲ್ಲ ಯಾರಪ್ಪನ ಭೀತಿ. ಮಾರಿಕೊಂಡಾರ ಮಾನ ಎಲ್ಲ ಮದಿಯು ಕೆಟ್ಟೈತಿ, ಮಾರಿಕೊಂಡಾರ ಮಾನ ಎಲ್ಲ ಮದಿಯು ಕೆಟ್ಟೈತಿ. ಹಾಳಾಗಿ ಹೋತ ಹಿಂದಿನ ಹಿರಿಯರು ಕೂಡಿಟ್ಟ ಕೀರ್ತಿ, ಹಾಳಾಗಿ ಹೋತ ಹಿಂದಿನ ಹಿರಿಯರು ಕೂಡಿಟ್ಟ ಕೀರ್ತಿ. ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ, ಊರಿನ ಮಹಿಮಾ ಕೇಳಿದ್ರ ಮೈ ಜುಮ್ಮವಂತೈತಿ. ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ. ಕಡದಾಟ ಕುಣದಾಟ ಬಡದಾಟ ಬಯಲಾಟ ಬಂಡಾಟ ನಡೆದೈತಿ, ಕಡದಾಟ ಕುಣದಾಟ ಬಡದಾಟ ಬಯಲಾಟ ಬಂಡಾಟ ನಡೆದೈತಿ. ಕಾರ್ಯಕ್ರಮರ್ಥ ಕಚ್ಚಿಕೊಂಡಾರ ಊರಿನ ಪಾರ್ಟಿ, ಕಾರ್ಯಕ್ರಮರ್ಥ ಕಚ್ಚಿಕೊಂಡಾರ ಊರಿನ ಪಾರ್ಟಿ. ಓಣಗಡ್ಡಾಡ ಕಾಳುವು ವಂಚಿಕೆ ಬರತೈತಿ, ಓಣಗಡ್ಡಾಡ ಕಾಳುವು ವಂಚಿಕೆ ಬರತೈತಿ. ಸುದ್ದಿಲ್ಲ ನಮ್ಮೂರು ಈಗ ಸುಡಗಾಡಾಗೈತಿ, ಸುದ್ದಿಲ್ಲ ನಮ್ಮೂರು ಈಗ ಸುಡಗಾಡಾಗೈತಿ. ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ, ಊರಿನ ಮಹಿಮಾ ಕೇಳಿದ್ರ ಮೈ ಜುಮ್ಮವಂತೈತಿ. ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರ್ತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ. ಕೆಟ್ಟು ಹೋಗಿ ಜಿದ್ದಿಗೆ ಬಿದ್ದು ಜಗಳ ನಡೆದೈತಿ, ಬುದ್ಧಿ ಕೆಟ್ಟು ಹೋಗಿ ಜಿದ್ದಿಗೆ ಬಿದ್ದು ಜಗಳ ನಡೆದೈತಿ, ಬಣವಿಗೆ ಬೆಂಕಿ ಹತ್ತೋದಂದ್ರ ಹಗೂರಾಗೈತಿ, ಬಣವಿಗೆ ಬೆಂಕಿ ಹತ್ತೋದಂದ್ರ ಹಗೂರಾಗೈತಿ, ಬಡಗಿಯ ಬಂಟರ ಬಳಗವ ಬಹಳಷ್ಟು ಬೆಳೆದು ನಿಂತೈತಿ, ಬಡಗಿಯ ಬಂಟರ ಬಳಗವ ಬಹಳಷ್ಟು ಬೆಳೆದು ನಿಂತೈತಿ, ಬಡದೇನ ಕಡದೇನ ವದ್ದೇನೆನ್ನುವ ಅರ್ಭಟ ನಡೆದೈತಿ, ಬಡದೇನ ಕಡದೇನ ವದ್ದೇನೆನ್ನುವ ಅರ್ಭಟ ನಡೆದೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ, ಊರಿನ ಮಹಿಮಾ ಕೇಳಿದ್ರ ಮೈ ಜುಮ್ಮ ಬಂತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ. ಏನಾಗುವುದು ಎಲ್ಲಿಗೆ ಬರುವುದು ಯಾರಿಗೆ ಗೊತ್ತೈತಿ, ಏನಾಗುವುದು ಎಲ್ಲಿಗೆ ಬರುವುದು ಯಾರಿಗೆ ಗೊತ್ತೈತಿ, ಬ್ರ್ಯಾಂಡಿ ವಿಸ್ಕಿ ಸರಾಯಿ ಸಿಂಧಿಯ ಸುರಿಮಳೆಯಾಗೈತಿ, ಬ್ರ್ಯಾಂಡಿ ವಿಸ್ಕಿ ಸರಾಯಿ ಸಿಂಧಿಯ ಸುರಿಮಳೆಯಾಗೈತಿ, ಬ್ಯಾಂಡಿನ ಸಪ್ಪಳದಾಗ ಭಂಡಾರ ಮೆರವಣಿಗೆ ನಡೆದೈತಿ, ಬ್ಯಾಂಡಿನ ಸಪ್ಪಳದಾಗ ಭಂಡಾರ ಮೆರವಣಿಗೆ ನಡೆದೈತಿ, ಬುದ್ಧಿಗೆ ಹುಳು ಹತ್ತಿ ಊರಾಗ ಹೋಳಿ ಹುಣ್ಣಿವೆಯಾಗೈತಿ, ಬುದ್ಧಿಗೆ ಹುಳು ಹತ್ತಿ ಊರಾಗ ಹೋಳಿ ಹುಣ್ಣಿವೆಯಾಗೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ, ಊರಿನ ಮೈಮಾ ಕೇಳಿದ್ರ ಮೈ ಜುಮ್ಮ ಬಂತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ. ಮಕ್ಕಳ ಮನಸ್ಸು ಕಟುಗನ ಮನೆಯಂತಾಗೈತಿ, ಕನ್ನಡ ಮಕ್ಕಳ ಮನಸ್ಸು ಕಟುಗನ ಮನೆಯಂತಾಗೈತಿ, ಕನ್ನಡ ನಾಡಿನ ಮಹಿಮೆಯು ಎಲ್ಲ ಮರೆತು ಹೋಗೈತಿ, ಕನ್ನಡ ನಾಡಿನ ಮಹಿಮೆಯು ಎಲ್ಲ ಮರೆತು ಹೋಗೈತಿ, ಕಣ್ಣು ನೆತ್ತಿಗೆ ಏರಿ ಕೌರವರ ಆಳಿಕೆ ನಡೆದೈತಿ, ಕಣ್ಣು ನೆತ್ತಿಗೆ ಏರಿ ಕೌರವರ ಆಳಿಕೆ ನಡೆದೈತಿ, ನಮ್ಮೂರ ಮುಂದೆ ನೆತ್ತರ ಹೊಳೆಯು ಹರಿದು ನಿಂತೈತಿ, ನಮ್ಮೂರ ಮುಂದೆ ನೆತ್ತರ ಹೊಳೆಯು ಹರಿದು ನಿಂತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ, ಊರಿನ ಮಹಿಮಾ ಕೇಳಿದ್ರ ಮೈ ಜುಮ್ಮ ಅಂತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ. ಕ್ರಾಂತಿ ಕಳೆಯು ಉದುತ್ತ ಹೊಂಟ್ರ ಉಪಯೋಗೇನೈತಿ, ಕ್ರಾಂತಿ ಕಹಳೆಯು ಉದುತ್ತ ಹೊಂಟ್ರ ಉಪಯೋಗೇನೈತಿ, ಶಾಂತಿಯ ಮಂತ್ರವ ಕಲಿಯಲೆ ಎಲ್ಲ ಕಡೆಗಾದೆ ಕತ್ತೆ, ಶಾಂತಿಯ ಮಂತ್ರವ ಕಲಿಯಲೆ ಎಲ್ಲ ಕಡೆಗಾದೆ ಕತ್ತೆ, ಸತ್ಯದ ಬೆಳಕನು ಕಾಣದಿದ್ದರ ಸದ್ಗತಿಯಲ್ಲೈತಿ, ಸತ್ಯದ ಬೆಳಕನು ಕಾಣದಿದ್ದರ ಸದ್ಗತಿಯಲ್ಲೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ, ಊರಿನ ಮಹಿಮಾ ಕೇಳಿದ್ರ ಮೈ ಜುಮ್ಮವಂತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ, ನಮ್ಮೂರಂತ ಹೇಳಕ ನನಗ ನಾಚಿಕೆ ಬರತೈತಿ, ನಾಚಿಕೆ ಬರತೈತಿ, ನಾಚಿಕೆ ಬರತೈತಿ.